Y diga. ಆಕಾಶವಾಣಿ ವಿಜಯಪುರ, ಸಮಯ 6:50.37. ಈಗ ಕೇಳಿ ಕಿಸಾನ್ವಾಣಿ ಕಾರ್ಯಕ್ರಮ. ಕಿಸಾನ್ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಚಿಂಚೋಳಿ ತಾಲೂಕು ದೇಗಲ್ಮಡಿ ಗ್ರಾಮದ ವಿರೂಪಾಕ್ಷಯ್ಯ ಸ್ವಾಮಿಯವರಿದ್ದಾರೆ. ಸಾವಯವ ಕೃಷಿಕರು ಅವರು. ಗ್ರಾಮ ಪಂಚಾಯತಿ ಒಳಗೆ ನೀರ್ಗಂಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಒಕ್ಕಲತನದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಳೆದ 3 ವರ್ಷಗಳಿಂದ ಅವರು ಸಾವಯವ ಕೃಷಿಯೊಳಗನೆ ತೊಡಕೊಂಡಿದ್ದಾರೆ. ವಿಶೇಷವಾಗಿ ಅವರ ಬೆಳೆಗಳು ಅಂತಂದ್ರೆ ಡ್ರ್ಯಾಗನ್ ಫ್ರೂಟ್ ಅನ್ನು ಬೆಳೀತಾ ಇದ್ದಾರೆ, ಅದರ ಜೊತೆಗೆ ವೀಳ್ಯದೆಲೆ, ಮಾವು, ತೆಂಗು ಇವುಗಳನ್ನು ಬೆಳೀತಾ ಇದ್ದಾರೆ. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ವಿರೂಪಾಕ್ಷಯ್ಯ ಸ್ವಾಮಿಯವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ತಾವು ಕೃಷಿ ಒಳಗ ಏನ್ ಬಂದ್ರಿ, ಸಾವಯವ ಕೃಷಿನೇ ಶುರು ಮಾಡಿದ್ರಿ? ಫಸ್ಟ್ ಹಿಡಿದು ಸರ್, ನಮ್ದು 2002 ಗ್ರಾಮ ಪಂಚಾಯತ್ ವಾಟರ್ ಮೆನ್ ಇದ್ದೀವಿ. ಈ ನಮ್ದು ಹೊಲದಂತೂ ಏನೂ ಕುನ ಇದ್ದಿಲ್ಲ ನಮ್ಗ. ಲಾಕ್ಡೌನ್ ಟೈಮಿನಾಗ ಬೋರ್ ಹಾಕಿದ್ವಿರಿ. ಬೋರ್ ಹಾಕಿದ ಮ್ಯಾಗ ಅದು ಮಾಡ್ಬೇಕಂತ ಹೇಳಿ ನಮ್ದು ಹಿಂದೂ ತಂದೆಯರ್ ಇರ್ಲಾಕ ಚೀಲ 2 ಚೀಲ ತೊಗರಿ ಅದ್ರ ಬಹಳ ಇತ್ತು. ಅದ್ರಾಗ ಏನ್ ಬಿ ಇದ್ದಿಲ್ಲ, ಒಂದ್ 1.5 ಚೀಲ ನಮ್ ತಂದೆ ಬಹಳ ಖುಷಿ ಪಡ್ತಿರ. ಅದಕ್ಕೆ ಮಾಡೋ ಬಂದ ಆಸಕ್ತಿಲಿಂದ ಹಂಗೆ ಪಂಚಾಯತ್ ನೌಕರಿ ಮಾಡ್ಕೊತ ಬೋರ್ ಹೊಡಿಸಿದ್ವಿ. ಬೋರ್ ಹೊಡಿಸಿದ ಮ್ಯಾಗ ಆಕಳವಿ ಇತ್ತು ನಮ್ಮಲ್ಲಿ, ಹಿಂಗೆ ಮಾಡ್ಕೊತ ಯೂಟ್ಯೂಬ್ ನೋಡಿದ ಮ್ಯಾಗ ಡ್ರ್ಯಾಗನ್ ಮಾಡಿದ್ವಿ. ಮತ್ತ ನಮ್ದು ದೇಗ ತೇಗಲ್ ಮಡಿ ಮೂಲತವಾದ ಒಂದ್ ದೊಡ್ಡ ಬೆಳೆ ಅಂದ್ರೆ ವೀಳ್ಯದೆಲೆ ರೀ. ವೀಳ್ಯದೆಲೆ ತೇಗಲ್ ಮಡಿಯಲ್ಲಿ ಬಹಳ ಪ್ರಸಿದ್ಧವಾದದ್ದು. ನಮ್ಮಲ್ಲಿ ಜನರು ಏನ್ ಮಾಡತ್ರು, ಅದು ಬೆಳ್ಳಿ ಸಾಯ್ಲತ್ತದ ಅಂತ ಎಲ್ಲರೂ ಬಿಟ್ಟು ಬಿಟ್ರು. ಅದಕ್ಕೆ ನಾವ್ ಒಂದ್ಸಲ ನಮ್ದು ಕೆವಿಕೆ ಬಂದು ತೆಗಳಿ ಸರ್ ಅವ್ರ ಸರ್ ಭೇಟಿಯಾದ, ಭೇಟಿಯಾಗಿ ಮಾಡಿದ್ಮ ಸರ್ ಹಿಂಗೆಲ್ಲ ಆಲತ್ತು ನಮ್ಮಲ್ಲಿ, ಇದಕ್ಕೆ ಏನ್ ಸರ್ ಹೆಂಗ್ ಮಾಡ್ರಿ, ಹೆಂಗ ನನ್ ಮಾಡ್ಬೇಕಂತ ಆಸೆ ಅದ ನನಗ, ನಾ ಮಾಡ್ತೀನಿ ಸರ್ ಅಂತ ಅವ್ರಿಗೆ ನಾ ಕೇಳ್ಕೊಂಡ್ರಿ. ಕೇಳ್ಕೊಂಡು ಅವ್ರು ನನ್ನ ಸಲಹೆ ಕೊಟ್ರು ನನಗೆ, ಅವ್ರು ನೆಟ್ ಮಾಡ್ರಿ, ನೆಟ್ ಮಾಡಿ ಮಾಡಿ ನೋಡ್ರಿ ಒಂದ್ ಸ್ವಲ್ಪ ಅಂತ ಹೇಳಿದ್ರಿ. ಈಗ ಅದ 6 ತಿಂಗಳಾಯ್ತ್ರಿ, ಸರಿಯಾಗಿ ಬಂದ್ರಿ ನಮ್ಗೆ, ವಿಳೆದಲ್ಲಿ ಸರಿಯಾಗಿ ಬಂದದ, ಡ್ರ್ಯಾಗನ್ ಸರಿಯಾಗಿ ಅದ ರೀ, ಮಾವಿನ ಗಿಡ ಭೀ ಸರಿಯಾಗಿ ಅದ ರೀ, ಸಾವಯವ ಪದ್ಧತಿಯಿಂದ ಮಾಡಿದ್ರೆಲ್ಲರೂ. ಡ್ರ್ಯಾಗನ್ ಮಾಡಬೇಕು ಅಂತ ಯಾಕೆ ಅನಿಸ್ತದೆ ನಿಮಗೆ? ವಿಳೆದಲ್ಲಿ ಅಂತೂ ನಿಮ್ಮ ಕ್ಷೇತ್ರದೊಳಗೆ ಬಹಳ ಚಲೋ ಬೆಳೀತದ ಅಂತ ಮಾತು ಹೇಳಿದ್ರೆ. ಸ್ವಲ್ಪ ನಮ್ದು ಕಟಗಿನ ಭೂಮಿ ಅದರಿ, ಆ ಕಟಗಿನ ಭೂಮಿದಾಗ ಅದು ಏನು ಬೆಳ್ಳಂದ್ರೆ ಡ್ರ್ಯಾಗನ್ ಬೆಳೀತದ ಅಂತ ಹೇಳಿ ಯೂಟ್ಯೂಬ್ ನಾನು ನೋಡಿದ್ದೇವೆ. ಅದನ್ನ ನೋಡಿದ ಸಲುವಾಗಿ ಅದಕ್ಕೆ 200 ಕಂಬ ಹಾಕಿ ಡ್ರ್ಯಾಗನ್ ಮಾಡಿದವ್ರಿ. ಇದನ್ನು ಶುರು ಮಾಡೋದಕ್ಕಿಂತ ಮೊದಲು ಏನಾದ್ರೂ ವಿಜ್ಞಾನಿಗಳ ಒಂದು ಅನುಭವ ತಗೊಂಡಿರ್ತಾವೆ? ಇಲ್ಲ, ಅವ್ರದೇನು ತಗೊಂಡಿಲ್ಲ. ಅವ್ರು ತಗೊಂಡಿಲ್ಲ, ನಿಮ್ಮಷ್ಟಕ್ಕೆ ನೀವೇ ಮಾಡಿದ್ರು? ನಾವೇ ಮಾಡಿದ್ವಿ. ಆಮೇಲೆ ಕೆವಿಕಿಲಿಂತ ನಮ್ ಸ್ವಲ್ಪ ಗೊತ್ತಾಗಿದ್ಮ್ಯಾಗ ಬಂದ್ ಇವ್ರ ಸಲಹೆ ತಗೊಂಡಿದ್ರಿ. ಹೆಂಗ ಅನಿಸ್ತದ ಆ ಬೆಳೆ ಬಗ್ಗೆ ಒಂದ್ ಸ್ವಲ್ಪ ಹೇಳ್ರಿ? ಯಾಕಪ್ಪ ಅಂತಂದ್ರೆ ಹೊಸ ಬೆಳೆ ನಮ್ಮ ಕ್ಷೇತ್ರಕ್ಕೆ, ಆದ್ರೂ ಕೂಡ ಏನು ಈ ಏರಿಯಾದೊಳಗೆ ಬಹಳ ಚಲೋ ಬರುವಂತದ್ದು. ಸರ್, ನಮ್ಮಲ್ಲಂತೂ 1/2 ಎಕರೆ ಮಾಡಿನ್ರಿ, ಸರಿ ಒಂದು ಬೆಳೆ ಬೆಳೆ ಬಗ್ಗೆ ಏನಿಲ್ರಿ. ರೈತರು ಇಂಥವೆಲ್ಲ ಮಾಡಿದ್ರೆ ಅವ್ರದ್ದು ಬಿ ಕಷ್ಟಗಳು ಪರಿಹಾರ ಆತಾವ್ರಿ. ಈಗ ಒಬ್ರು ಒಂದೇ ತೊಗರಿನೇ ಹಾಕಿದ್ರು, ಕಡ್ಡಿನೇ ಹಾಕರು, ಜ್ವಾಳನೇ ಹಾಕರು, ಮತ್ತೆ ವರ್ಷ ನಂಬತ್ತನ್ನ ಮತ ದುಡ್ಡು ಹಾಕೋದು, ಮತ ಹೊಡೆಯೋದು, ಮತ ಮಾಡೋದು, ಇದೇನದ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೆಳೆ ಅದರಿ. ಮತ್ತೆ ರೈತರು ಯಾವ್ದು ಬೇಕು ಕಷ್ಟನೂ ಬರಲಿ. ಇದರಿಂದ 6 ತಿಂಗಳ ನಿರಂತರ ಬೆಳೆ ಬರ್ತದ್ರಿ. ಇದ್ರಿ ಜೂನ್ದಾಗ ಚಾಲು ಆಯ್ತಂದ್ರೆ ಪೂರ ನವೆಂಬರ್ ಡಿಸೆಂಬರ್ ತನ ಕಾಯಿರ್ತದ್ರಿ. ಮತ್ ಮಾರ್ಕೆಟಿಂಗ್ ಬಿ ಸರಿಯಾಗದ್ರಿ. ಆದ್ರೆ ಈಗ ನಮ್ದು ಸಾವಯವ ಮಾಡಲಿಂದ ಅಂತೂ ಜನರು ವೈದ್ಯರು ಬಹಳ ಸ್ವೀಟ್ ಅದ, ನಾವು ಬೇರೆ ಕಡೆ ಎಲ್ಲ ತಂದು ತಿಂದು ನೋಡತ್ತಿದ್ದೇವೆ ಖರೀ, ಬಟ್ ಇದ್ರೊಟ್ಟು ಸ್ವೀಟ್ ಹೊಂಟಿಲ್ಲ. ನಿಮ್ಮಲ್ಲಿ ಹೆಂಗೆ ಸ್ವೀಟ್ ಹೊಟ್ಟ ಉಲ್ಟಾ ನಮ್ಗೆ ಕ್ವಶನ್ ಮಾಡಿ ಕೇಳತ್ತಾರ. ನಿಮ್ಮಲ್ಲಿ ಇರುವಂತ ವೆರೈಟಿ ಯಾವ್ದವ? ಪಿಂಕ್ ಮತ್ತೆ ಪಿಂಕ್ ಅದ ನಮ್ಮಲ್ಲಿ, ವೈಟ್ ಅದ. ವೈಟ್ ಇಲ್ಲ, ಪಿಂಕ್ ವೈಟ್ ಇಲ್ಲ, ಬರೀ ಪಿಂಕ್ ಅದ. ಪಿಂಕ್ ಅದ್ರಿ, ಜಂಬು ವೆರೈಟಿ ಅದ ಪಿಂಕ್. ಅಂದ್ರೆ ಜನರು ಅದನ್ನ ಖುಷಿಯಿಂದ ತಗೊಳ್ತಾ ಇದ್ದಾರೆ. ಸರ್, ಮಾರ್ಕೆಟ್ ಚಲೋ ಆಗ್ತದೆ? ಮಾರ್ಕೆಟ್ ಸರಿಯಾಗಿ. ಎಲ್ಲೆಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ? ಮಾರ್ಕೆಟ್ ಸರ್ ಬೀದರ್ ಮಾಡ್ತೇನೆ, ಜೈರಾಬಾದ್ ನಮ್ ತಾಲೂಕು ಚಿಂಚೋಳಿ ಅಲ್ರಿ. ಊರಲ್ಲಿ ನಮ್ ಹೊಲದಲ್ಲಿ ಬಂದು ಜನರು ಹೋಯ್ತಾರಲ್ರಿ, ಫೋನ್ ಮುಖಾಂತರ ಕೇಳಿ ಹಣ್ಣು ಬಂದಿದೆ ಅನ್ರಿ, ನಮ್ಗೆ ಬೇಕಾಗಿದೆ ಅಂತ ಹೇಳಿ ಬಂದು ಹೋಯ್ತಾರ್ರಿ. ಸೀಸನ್ ಯಾವಾಗಿಂದ? ಇದು ಜೂನ್ ದಿನ ಚಾಲು ಆಗ್ತದ್ರಿ. ಜೂನ್ ದಿಂದ ಮಿರಿಗ ನಮ್ ಬಂದ್ ತಂದ ಕೂಡಲೇ ಮಳೆಗಿನ ಸ್ವಲ್ಪ ಬಿತ್ತಲ್ರಿ, ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ, ಹಣ್ಣು ಬರೋದು ಯಾವಾಗ ಚಾಲು? 40 ಡೇಸ್ ಹಣ್ಣು ಬರ್ತಾರೆ. ಹೂವು ಸ್ಟಾರ್ಟ್ ಆಗಿ 40 ದಿವಸಕ್ಕೆ ಹಣ್ಣು ಶುರು ಆಗ್ತದೆ. ಶುರು ಆಗ್ತದೆ. ಎಲ್ಲಿ ತನಕ ಇರ್ತದ? ಸರ್, ನವೆಂಬರ್ ತನಕ ಇರ್ತದೆ. ನವೆಂಬರ್ ತನಕ ಇರ್ತದೆ. ಸುಮಾರು ದಿವಸಗಳವರೆಗೆ ನಿಮ್ಗೆ ಅದು ಆದಾಯ ಬರ್ತದೆ. ಈಗ ಸಾವಯವ ಪದ್ಧತಿಯೊಳಗೆ ಬೆಳೀತಾ ಇದ್ದಾರೆ ಸಂಪೂರ್ಣವಾಗಿ ಎಲ್ಲ ನಿಮ್ಮ ಏನು ಮೊದಲಿಂದ ಮಾಡ್ಕೊಂಡು ಬಂದಂತಹ ಒಂದು ಭೂಮಿ ತಮ್ದು? ಅವಾಗ ನಮ್ ತಂದೆಯವರು ಮಾಡ್ತಾ ಇದ್ರು. ನಮ್ ತಂದೆರಿಂದಾಗೆಲ್ಲ DAP ಅದೆಲ್ಲ ಯೂಸ್ ಮಾಡಿರೋವಾಗೆಲ್ಲ. ಈಗ ನಾವು ಸ್ವಲ್ಪ ನೋಡೋದ್ರಿಂದ ಅದಕ್ಕೆ ಈಗ ನಾವೆಲ್ಲ ಆಕಳ ಕಟ್ಟಿ, ಆಕಳ ಇತ್ತು ಅಂದ್ರೆ ಆಕಳಿಂದ ಬಿ ಅದು ಸೆಗಣಿನಿಂದ ಒಂದ್ ಇದಾಗ್ತದ. ನಮ್ ಮನ್ಯಾಗ ಇದ್ದು ಮಕ್ಳಿಗೆ ಎಲ್ಲರಿಗೆ ಹಾಲು, ಹೈನಾ, ಮೊಸರು ಎಲ್ಲ ಇದಾಗ್ತದ ಅಂತ ಹೇಳಿ ಕಟ್ಟಿ ಅದ್ರಲ್ಲಿಂದ ಎಲ್ಲ ಜೀವಾಮೃತ ಮಾಡೋದು, ಗೋಕೃಪ ಅಮೃತ ಮಾಡೋದು ಮಾಡಿ ಮಾಡ್ತಾ ಇದ್ದೀವ್ರಿ. ಭೂಮಿ ಫಲವತ್ತದ್ರಿ. ಮತ್ತೆ ಇವನ್ನೆಲ್ಲ ಎಲ್ಲಿಂದ ಕಲ್ತ್ರಿ? ಯಾಕಂತಂದ್ರ ತಾವು ಹೇಳಿದಂಗ ತಮ್ಮ ತಂದೆಯವರು ಏನ್ ತಮಗೆ ಹೇಳಿದ್ರು, ಕಲ್ಸಿದ್ರು, ಅದನ್ನ ಮಾಡ್ಕೊಂಡು ಬಂದಂತವ್ರು. ಅದ್ರ ಜೊತೆಗೆ ಏನೋ ರಾಸಾಯನಿಕ ಕೃಷಿ ಕೂಡ ಮಾಡ್ತಾ ಇದ್ದಂತ ಸಮಯ ಆ ಟೈಮ್ನೊಳಗ. ಒಮ್ಮೆ ನೀವು ಸಾವಯವ ಕೃಷಿಗೆ ಬರಬೇಕು ಅಂತಂದ್ರ ಒಂದು ಪ್ರಭಾವ ಆಗಿರ್ಬೇಕು. ಎಲ್ಲಿ ಇದನ್ನ ಮಾಡ್ಬೇಕು, ನಾವು ಸ್ವಿಚ್ ಆನ್ ಆಗಬೇಕು ಸಾವಯವ ಕೃಷಿಗೆ ಅನ್ನುವಂಥದ್ ಹೆಂಗ ನಿಮಗ ವಿಚಾರ ಬಂತು? ಈಗ ಜನರೇಷನ್ದಾಗಂತೂ ಸ್ವಲ್ಪ ಮೊಬೈಲ್ ಆಗಿದವ್ರಿ, ಸ್ವಲ್ಪ ಮೊಬೈಲ್ ದಾಗ ಅಂತ ನೋಡಿದ್ವಿ. ಮತ್ತ ವಿಶ್ವವಿದ್ಯಾಲಯ ಕೇಂದ್ರ ಅಂತ ಇರ್ತದ ನಮ್ ತಾಲೂಕು ಮಟ್ಟದಾಗ, ಅಲ್ಲಿ ವಿಚಾರ ಮಾಡಿದ್ವಿ. ಅಲ್ಲಿ ಮಾಡಿ ನೀವು ಗುಲ್ಬರ್ಗ ಹೋರಿ, ಅಲ್ಲಿ ಗುಲ್ಬರ್ಗ ಅಲ್ಲಿಗೆ ಹೋದ್ರೆ ಅವರು ನಿಮ್ ಸಲಹೆ ಹೇಳ್ತಾರ. ಅವರು ನಮ್ಕಿಂತ ಜಾಸ್ತಿ ಅಲ್ಲೆಲ್ಲ ನಿಮ್ ಪ್ರಯೋಗ ಮಾಡಿ ನೋಡಿದೇ ಇರ್ತದೆ. ನಿಮ್ಗೆ ಅಲ್ಲಿ ನಿಮ್ಗೆ ಬೇಕಾದ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತಾರೆ ನಿಮ್ಗೆ ಅವರು. ಇಲ್ಲಿ ನಮ್ ತಾಲೂಕದ ಅಷ್ಟು ಅನುಕೂಲ ಇರಲ್ಲ, ಅಲ್ಲಿ ಹೋರ್ ಅಂತ ಹೇಳಿ ಅವರು ಸಲಹೆ ಕೊಟ್ರು. ನಮ್ಗೆ ಕೊಟ್ಟಿದ ಪ್ರಕಾರ ಮಾಡಿದಾರೆ. ಈ ಹಿಂದಕ್ಕೆಲ್ಲ ಅವರು DAP ಯೂರಿಯಾ ಅದೆಲ್ಲ ಹಾಕಿದಾರ್ರಿ. ಈಗ ನಾವು ಸಾವಯವ ಮಾಡೋದ್ರಿಂದ ನಮ್ಗೇನ್ ಅನ್ಸತ್ತದ ಅಂದ್ರೆ ಅದ್ರಲ್ಲಿಂದ ದುಡ್ಡು ಉಳಿಯತ್ತದ್ರಿ, ಸ್ವಲ್ಪ ಮೈನತೆ ಆಗ್ತದ ಅಷ್ಟೇ ರೀ. ಭೂಮಿನೂ ಫಲವತ್ತೆ ಇರ್ಲತ್ತ, ಅದಕ್ಕೆ ಯಾವ ರೋಗ ಕೀಟಕ್ಕೆ ನಾಶಗಳು ಯಾವ್ದು ಬಿ ಅಂತ ಪರಿ ಹೊಂಟಿಲ್ರಿ ಅದಕ್ಕೆ. ಮತ್ತು ಊಟ ಮಾಡ್ಲಾಕ್ನು ಹೆಲ್ತಿಗೆ ಬಿ ಸರಿಯಾಗದ್ರಿ ಅದು. ಈಗ ನಮ್ದು ಹೊಲದಾಗಿನ ಹಣ್ಣು ನಾವೇ ತಿನ್ಬೇಕಾದ್ರೆ ನಾವು ವಿಷ ಹಾಕಿ ನಾವು ತಿಂದಪ್ಲೇ ಅಲ್ಲ. ಈಗ ನಾವು ವಿಷ ಹಾಕಿ ನಾವು ತಿನ್ನಲ್ಲದೆ ಮಂದಿ ಬಿ ತಿನ್ಸತ್ತಿದ್ವಿ. ಮಂದಿ ಬಿ ತೊಗೊಂಡ್ರು ಬಿ ಅವ್ರು ಬಿ ಚೆನ್ನಾಗಿರ್ಬೇಕಲ್ಲ. ಎಲ್ಲಾ ಜನರು ಬಿ ಇದು ಬರ್ಬೇಕು ಸರ್. ಬಂತಂದ್ರೆ ಎಲ್ಲ ಒಂದು ಜನರದ್ ಬಿ ಜೀವಕ್ಕೂ ಒಂದು ಕಾಪಾಡಿದಪ್ಲೇ ಬಿ ಆಗ್ತದೆ. ಜೀವ ಇರೋದೇ ರೈತರ ಕೈಯ. ಈಗ ನೀವು ಏನು ಸಾವಯವ ಕೃಷಿ ಮಾಡ್ತಾ ಇದ್ದೀರಲ್ಲ, ಈಗೇನು ಗೋಪಕೃಪಾಮೃತ ಜೀವಾಮೃತ ಅನ್ಬಹುದು, ಅದನ್ನ ಎಲ್ಲಿ ಕಲ್ತ್ರಿ, ಯಾರು ತಮಗ ತರಬೇತಿ ಕೊಟ್ಟರು? ನಾನು ಯೂಟ್ಯೂಬ್ಲಲ್ಲಿ ನೋಡಿದಾಗಲ್ರಿ, ನನಗ ಒಬ್ರು ಪರಿಚಯ ಅದ್ರಿ, ಅವ್ರದ್ದು ನಂಬರ್ ತಗೊಂಡ್ರಿ. ಇಲ್ಲೇ ಕಮಲಾಪುರದಲ್ಲಿ ಅವರದ್ದು ಬಿ ಅದಲ್ರಿ, ಅಲ್ಲಿ ಒಬ್ರು ಕಾಂಟ್ಯಾಕ್ಟ್ ನಂಬರ್ ತಗೊಂಡ ಕೇಳ್ದ, ನನಗ ಕಲ್ಚರ್ ಬೇಕಾಗಿದ್ರಿ ಅಂತ ಕೇಳ್ದವ್ರಿ. ಇಲ್ಲ ಬರ್ರಿ, ನಾವು ಕೊಡ್ತೇವೆ ನಿಮ್ಮಲ್ಲಿ, ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ತೇವ ಅಂತ ಹೇಳ್ದ್ರಿ. ಅದು ಗೋಪಾಲ್ ಭಾಯಿ ಸುತ್ತಾರಿ ಅವ್ರದ್ದು, ಅವ್ರದ್ದು ಯೂಟ್ಯೂಬ್ ನಾನು ನೋಡಿದ್ನಾರಿ, ಅದು ನೋಡಿ ಅದೇ ಪ್ರಕಾರದಾಗ ಮಾಡಿದ್ರಿ. ಮಾಡಿದ ಮತ್ತೆ ತೆಗ್ಗಳ ಸರ್ ಅವ್ರಿಗೆ ಒಂದ್ಸಲ ಕಾಲ್ ಮಾಡ್ದ, ಸರ್ ಹಿಂಗ್ ನಾ ಕಲ್ಚರ್ ತಂದು ನಾ ಮಾಡೀನಿ ಸರ್ ಅಂದ್ರೆ, ವೆರಿ ಗುಡ್, ಚಲೋ ಮಾಡ್ರಿ, ಮಾಡ್ರಿ ನೀವು ಕಂಟಿನ್ಯೂ, ರಿಸಲ್ಟ್ ಸರಿಯಾಗ ರಿಸಲ್ಟ್ ಹೆಂಗ ನೀವೇ ಹೇಳ್ಬೇಕು, ನೀವು ಮಾಡಿ ನೋಡಂತಂದ್ರೆ ಅದು ನಿರಂತರ ಮಾಡ್ಕೋತಾನೆ ಹೊಂಟೇನಿ. ಅಂದ್ರ ನಿಮಗ ಅದ್ರ ಮೇಲೆ ಒಂದು ವಿಶ್ವಾಸ ಬಂದದ, ಮತ್ತೆ ಭೂಮಿ ಕೂಡ ಬಹಳ ಆರೋಗ್ಯಪೂರ್ಣವಾಗ್ಯದ ಅಂತ ಗೊತ್ತಾಗ ಸರ್. ವ್ಯತ್ಯಾಸ ಹೆಂಗ್ ಗೊತ್ತಾಗ್ತದೆ? ಈಗ ನಾವು ಏನ್ ಹಾಕ್ಬೇಕಾದ್ರೆ ಗೊಬ್ಬರ ಹಾಕ್ಬೇಕಂದ್ರೆ ನಾವು ಡಿಎಪಿನ ಹಾಕ್ಬೇಕು, ಯೂರಿಯಾನೇ ಹಾಕ್ಬೇಕು, ಮತ್ತೆ ಏನು ಹಾಕಲ್ದೇನೆ ನಮ್ಗೆ ಖಾಲಿ ಸಾವಯವಲಿಂದ ಮಾಡದೇ ಅಂದ್ರೆ ಏನು ಉತ್ಪನ್ನ ಬರೋದು ಬರ್ತಾನೆ ಇದೆ ನಮ್ಗೆ, ಮತ್ತೆ ಇನ್ನೂ ಎಷ್ಟು ಕೊಡ್ಬೇಕು ಭೂಮಿ, ನಮ್ಗೆ ಬರೋದು ಬರ್ತಾನೆ ಇದೆ ಅಲ್ರಿ. ನೀವು ಶುರು ಮಾಡಿದಾಗ ಎಷ್ಟು ಇಳುವರಿ ಇತ್ತು, ಈಗ ಮೂರು ವರ್ಷದ ನಂತರ ಇಳುವರಿ ಏನು ಹೆಚ್ಚಿಗೆ? ರೀಸೆಂಟ್ಲಿ ಮಾಡಿದ್ದು ಮೂರು ವರ್ಷದಿಂದ ಸ್ಟಾರ್ಟ್ ಮಾಡಿದ್ರಿ, ಪ್ರಮತ ವರ್ಷದಾಗೆ ಸ್ವಲ್ಪ ಕಡಿಮೆ ಬಂತು ನನಗೆ ಡ್ರ್ಯಾಗನ್, ಕಡಿಮೆ ಬಂದ್ರು ಅದು ಒಂದು ಮೂರು ಟನ್ ಬಂತ್ರಿ. ಈಗ ಎರಡನೇ ವರ್ಷಕ್ಕೇನಾಯ್ತು, ಎಂಟು ಟನ್ ಮಾಲ್ ಬಂತ್ರಿ, ಎಂಟು ಟನ್ ಡಬಲ್ ಕಿತ ಹೆಚ್ಚಾಯ್ತು, ಡಬಲ್ ಹೆಚ್ಚಾಯ್ತು. ಡ್ರ್ಯಾಗನ್ ಹೆಂಗ ಅಂದ್ರಿ, ಹಚ್ಚಿದೊಂದು ಮೂರು ವರ್ಷಕ್ಕೆ ಅದು ಡೆವಲಪ್ ಆಗ್ತದ್ರಿ, ಅದ್ರದ್ದು ಬೆಳ್ಳಿ ಏನದ ಬಹಳ ಬಲಿಬೇಕದು, ಬಲ್ತಾಗ ಅದು ಹಣ್ಣು ಬಹಳ ಜಾಸ್ತಿ ಕೊಡ್ತದ್ರಿ. ಅದಕ್ಕೆ ಈ ವರ್ಷ ಅಂದ್ರೆ ಒಂದು 12 ಟನ್ ಮಾಲ್ ಕಡ್ದೇನ್ರಿ, 12 ಟನ್ ಇಲ್ಲಿ ತನಕ ಬಂದದ್ರಿ. ಏನ್ ರೇಟ್ ಏನ್ ಹೋಗ್ತದ? ರೇಟ್ ಹೋಗ್ಯದ ಸರ್, 110 120 ಮಾರ್ಕೆಟ್ ಲೆಕ್ಕದ ಮೇಲೆ ಹೋಗ್ತದ್ರಿ. ಅಂದ್ರೆ ಕಿಲೋದ ಲೆಕ್ಕದ ಮೇಲೆ? ಕಿಲೋ ಲೆಕ್ಕದ, ಕಿಲೋಕ್ಕೆ 100 120 ಮಾರ್ಕೆಟ್ ನೊಳಗ ಮಾರಾಟ ಆಗೋದು ಹೆಂಗಾಗ್ತದ? ಅವರು ಪೀಸಸ್ ಮಾರ್ಕೋತಾರೆ, ಒಂದ್ ಹಣ್ಣಿಗೆ 80 100 ಕೊಡ್ತಾರ ಅವ್ರಿಗೆ, ಹಿಂಗ್ ಮಾರಾಟ ಹಂಗ್ ಮಾರಾಟ ಮಾಡ. ಈಗ ನೀವೇ ಮಾರಾಟ ಮಾಡುವಂತ ಸಂದರ್ಭದೊಳಗೆ ನಿಮ್ಮ ಕಡೆಗಿನ ಗ್ರಾಹಕರು ಬಂದಾಗ ಅವ್ರಿಗೆ ಯಾವ ರೇಟ್ ನೊಳಗೆ ಕೊಡ್ತೀರಿ? ಅವ್ರಿಗೆ ಕಮ್ಮಿ ರೇಟ್ನಾಗ ಕೊಡ್ತೇವೆ, ನಿಮ್ಮ ರೇಟ್ ನೊಳಗೆ ಕೊಡ್ತೇವೆಲ್ಲ 30 40 50 ರೂಪಾಯಿ ಒಂದ್ ಕಾಯಿ ಮಾಡ್ಕೊಡ್ತೇವ್ರಿ. ಅಂದ್ರೆ ಅಷ್ಟು ವ್ಯತ್ಯಾಸ ಆಗ್ತದ. ಅಂದ್ರೆ ನಮ್ಮ ರೈತರು ಎಲ್ಲಿ ಇದ್ರ ಬಗ್ಗೆ ವಿಚಾರ ಮಾಡಬೇಕು, ಎಲ್ಲಿ ನಮಗ ರೇಟು ಕಡಿಮೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ನಾವು ದಲ್ಲಾಳಿಗಳಿಗೆ ಕೊಟ್ಟಿವಿ ಅಂತಂದ್ರ ಅರ್ಧಕ್ಕರ್ಧ ನಮಗೇನ್ ಬರ್ಬೇಕು, ನಮ್ಗೆ ಸಿಗೋ ದುಡ್ಡೇ ಅವ್ರು ತಿಂತಾರೆ, ಅವ್ರು ತಗೊಂಡ್ಬಿಟ್ಟು ನಮ್ ಜನರಿಗೆ ಏನ್ ಕೊಟ್ಟಪ್ಲೆ ಐತ್ರಿ. ಸ್ವಾಮಿಯವರೇ, ಈಗ ಈ ವಿಚಾರ ತಾವ್ ಯಾವಾಗಾದ್ರೂ ಮಾಡಿದ್ದೀರಾ? ಈಗ ನಿಮ್ಮ ಊರೊಳಗ ಹುಡುಗರು ಇರ್ತಾರೆ, ಯುವಕರು ಇರ್ತಾರೆ, ಅವರು ತಮ್ಮ ಉತ್ಪನ್ನವನ್ನ ತಗೊಂಡು ಮಾರುಕಟ್ಟೆಗೆ ಹೋಗಿ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಏನಾದ್ರೂ ಮಾಡಬಹುದಾ ಹೆಂಗ ಅಂತೇಳಿ? ಯಾಕಂದ್ರೆ ಕೆಲಸ ಇರುವುದಿಲ್ಲ ಅಂಥವ್ರಿಗೆ, ಹುಡುಗರಿಗೆ ಈ ಒಂದು ಕೆಲಸ ಕೊಟ್ಟಂಗ ಆಗ್ತದ. ಮಾಡಬಹುದು ಸರ್, ಯಾರು ಬಿ ಹಂಗ್ ಬಂದ್ ಮಾರ್ತೀನಿ ಅಂತಂದ್ರೆ ಕೊಡಬಹುದು. ಯಾಕಂದ್ರೆ ರೈತರಿಗೆ ಮಾರಾಟ ಮಾಡೋದು ಆಗಂಗಿಲ್ಲ, ಅವ್ರ ಉತ್ಪನ್ನ ಏನು ತಯಾರು ಮಾಡ್ತಾರೆ, ತಯಾರು ಮಾಡಿದ್ದನ್ನ ಮಾರ್ಕೆಟ್ಗೆ ಒಯ್ದು ಅದನ್ನ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ನೆಟ್ವರ್ಕ್ ಮಾಡ್ಕೊಳ್ಳೋದಕ್ಕ ನಿಮ್ಮ ಊರೊಳಗೆ ಸಾಧ್ಯದನ ಇಲ್ಲೋ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಿರಿ ಸರ. ನಮ್ಮ ಊರಲ್ಲಿ ಏನಾದ್ರೂ ಜನರದು ಬಾಳೆ ಬಹಳ, ನಮ್ ಕಡೆ ಬಾಳೆ ಅಂದ್ರೆ ಎಷ್ಟು ಬಾಳೆ ಎಲ್ಲಾ ಕಡೆ. ಮೊದಲು ಹಿಂದಕ್ಕೆ ನಮ್ಮಲ್ಲಿ ತೋಟ ಎಲ್ಲ ಇದ್ದು, ವ್ಯಾಪಾರ ಮಾಡ್ತಕ್ಕಂತ ಜನರು ಇಲ್ಲ ಅಂತ. ಹೌದು, ಕಷ್ಟದ. ಎಲ್ಲರೂ ಏನದ, ಬೆಳಗ್ಗೆ ಹೋದ್ರಂದ್ರೆ 12 ಗಂಟೆ ತನಕ 500 ರೂಪಾಯಿ ಕೊಡ್ತಾರ ಅಷ್ಟೇ ಸಾಕಪ್ಪ ಅಂತ ಅಂಬರ. ಇದೆಲ್ಲ ವ್ಯಾಪಾರ ಮಾಡ್ಬೇಕಾಯ್ತಂದ್ರೆ ಮುಂಜಾನೆ ಹೋಗಿ ಸಂಜೆ ತನಕ ಕೊಡ್ಬೇಕು, ಮಾರ್ತದ ಮಾರ್ಲಿಲ್ಲ. ಅದಕ್ಕೆ ನಿಮ್ಮ ಊರೊಳಗಿರುವಂತಹ ಯುವಕರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಗ್ರೂಪ್ ಮಾಡಿ ಅವರಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟರೆ ಹೆಂಗ ಅನ್ನೋದ್ರ ಬಗ್ಗೆ ಏನಾದ್ರೂ ವಿಚಾರ ಮಾಡಬಹುದು. ಅದು ಒಳ್ಳೆ ಪ್ರಶ್ನೆ ಸರ್, ಮಾಡಬಹುದು. ಯಾಕಂದ್ರೆ ಅವರಿಗೂ ಉದ್ಯೋಗ ಆಗ್ತದೆ, ನಿಮಗೂ ರೇಟ್ ಬರುವಂತಹ ಒಂದು ಕೆಲಸ ಆಗ್ತದೆ. ಯುವಕರು ಮಾಡಿದ್ರೆ ರೈತರಿಗೆ ಮತ್ತೆ ಹೆಲ್ಪ್ ಆಗ್ತದೆ. ಹೌದು, ಹೆಲ್ಪ್ ಆಗ್ತದೆ, ಒಬ್ರಿಗೊಬ್ರು ಹೆಲ್ಪ್ ಆದಾಗ ಹೆಲ್ಪ್ ಆಗ್ತದೆ. ಅವ್ರ ಹೊಲಕ್ಕೆ ಬಂದು ತಗೊಂಡು ನಾವು ಕಮ್ಮಿ ರೇಟ್ನ ಕೊಡ್ತೇವ್ರಿ, ಅವ್ರು ಮಾಡ್ಕೊಂಡು ಅವ್ರದ್ದು ಉಪಜೀವನ ನಡೀತದೆ, ನಮ್ಮ ನಡೀತದೆ. ನಾವು ಮತ್ತೆ ಮಾರ್ಕೆಟ್ ಅವ್ರಿಗೆ ಒಯ್ದು ನಾವು ಇಲ್ಲಿ ಟಮ್ ಟಮ್ ತಗೊಂಡು ಕಟ್ಕೊಂಡು ಒಯ್ದು ಅವ್ರಿಗೆ ಹಾಕಿ ಅಲ್ಲಿ ಹೋಗಿದ್ಮ್ಯಾಗ ಅವ್ರು ಎಷ್ಟು ಇಕ್ಕೋ ಅಷ್ಟು ಕೊಟ್ಟು ಬರ್ಬೇಕು ನಾವು. ಹಂಗಾಗ್ತದೆ. ಈ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ವಿಚಾರ ಮಾಡ್ರಿ ಅಂತ ಹೇಳಿ ಅನ್ನೋದು ನಿಮಗಷ್ಟೇ ಅಲ್ಲ, ನಮ್ಮ ಎಲ್ಲಾ ರೈತ ಸಮುದಾಯಕ್ಕೆ ಈ ವಿಚಾರ ಹೇಳುವಂತದ್ದು. ಯಾಕಂತಂದ್ರೆ ಕಷ್ಟಪಟ್ಟು ನಾವು ಬೆಳೆದಿರ್ತೀವಿ, ಸೂಕ್ತವಾಗಿ ನಿಮಗ ಅದರ ಬೆಲೆ ಸಿಗಬೇಕು ಅನ್ನುವಂಥದ್ದು, ಎಲ್ಲೂ ವ್ಯರ್ಥವಾಗಿ ಹೋಗಬಾರದು ನಿಮ್ಮ ಶ್ರಮ ಅನ್ನುವಂಥದ್ದು. ಈಗೇನು ಡ್ರ್ಯಾಗನ್ ಫ್ರೂಟ್ ನಿಮಗೆ ಚಲೋ ಅನ್ಸದ? ನನಗಾರ ಫ್ರೂಟ್ ಸರಿ ಅನ್ಸದ. ಮತ್ತಿನ್ನು ಅದನ್ನ ವಿಸ್ತಾರ ಮಾಡ್ಬೇಕಂತ? ವಿಸ್ತಾರ ಮಾಡಿನ ಸರ್. ಈಗ ಮತ್ತೆ ಎಲ್ಲೋ ಒಂದ್ ಸ್ವಲ್ಪ ಹಚ್ಚಿನ್ರಿ, ಅದ್ರಾಗೆ ಒಂದು 100 ಆಗಿ ತಂದ ಹಚ್ಚಿನ್ರಿ ಎಲ್ಲೋ. ಈಗ ಮತ್ ಜೂನ್ದಾಗ ಎಲ್ಲೋ ಕಾಯಿ ಬರ್ತದೆ ಅದನ್ನ. ಓಹೋ, ಏನ್ ವ್ಯತ್ಯಾಸ ಎಲ್ಲೋಕ ಮತ್ತು ಪಿಂಕಿಗೆ? ನನಗೆ ಇನ್ನ ಖುನ ಇಲ್ಲ, ನಾನು ಯೂಟ್ಯೂಬ್ ನಾಗ ನೋಡಿದ್ಮ್ಯಾಗ ಅದನ್ನ 100 ಆಗಿ ತಂದ ಹಚ್ಚಿನ್ರಿ. ಅದ ಈಗ ನೆಕ್ಸ್ಟ್ ಈಗ ಜೂನ್ದಾಗ ಅದು ಬಂದಾಗ ಅದ್ರದ್ದು ಏನಾರ ನಾ ಹೇಳಕ್ ಸಾಧ್ಯ ರೀ. ಒಟ್ಟ ಎಷ್ಟು ಜಮೀನೊಳಗೆ ನೀವು ಒಕ್ಕಲ್ತನ ಮಾಡ್ತಾ ಇದ್ರಿ? ಟೋಟಲ್ 2 ಎಕರೆ 28 ಗುಂಟ ಅದಾರಿ. ವೇಳೆದಲ್ಲೂ ಅದ ಅಂತಂದ್ರಿ? 10 ಗುಂಟ ವೇಳೆದಲ್ಲಿ ಅದ್ರ. ಮತ್ತೆ ಅದ್ರದ್ ಹೆಂಗ? ಅದನ್ನು ಸರಿಯಾಗದ ಸರ್, ಅದನ್ನು 15 ದಿನಕ್ಕೊಮ್ಮೆ 12 ದಿನಕ್ಕೊಮ್ಮೆ ಕಟಿಂಗ್ ಅದಾರಿ. 10 ಗುಂಟ ಹೊಲ ಅದ್ರಿ, ಅದು ನೆಟ್ ಹೌಸ್ ಆಗಿ ಮಾಡಿನಾರಿ. ಹೌದಾ? ಎಲ್ಲ ಇದ್ದವರು ಏನ್ ಮಾಡ್ಯಾರ, ಪಾಲಿ ಹೌಸ್ ಸರ್ಕಾರ ಸವಲತ್ತಿನಿಂದ ತಗೊಂಡ್ ಮಾಡ್ಕೊಂಡವ್ರ ಹರ್ರಿ. ಆದ್ರ ನನ್ ಸ್ವಂತ ದುಡಿಮೆನಿಂದ ನನ್ ದುಡ್ಡು ತಗೊಂಡ್ ನಾನೇ ನೆಟ್ ಹೌಸ್ ಮಾಡ್ಕೊಂಡೇನ್ರಿ. ನೆಟ್ ಹೌಸ್ ದಾಗ ನಾವು 9 ಸಾಲ ಅದ್ರಿ ನಮ್ಮಲ್ಲಿ, ಅದು ನೆಟ್ ಹೌಸ್ ರೀ. ಅದ್ರ ಮಾಡ್ಕೊಂಡು ಅದನ್ನು 12 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಕಟಿಂಗ್ ಆತ್ರಿ ವೇಳೆದಲ್ಲಿ ರೀ. ವೇಳೆದಲ್ಲಿ ನಮ್ಮಲ್ಲಿ ಏನ್ ಟೆನ್ಷನ್ ಇಲ್ರಿ. ಪೇಪರ್ಗಳು ಬಹಳ ಮಂದಿ ಅದ, ಕಟಿಂಗ್ ಮಾಡೋರು ಲೇಬರ್ ಅದರ, ಅದಕ್ಕೆ ಅದ್ರ ಟೆನ್ಷನ್ ಇಲ್ಲ ನಮ್ಮಲ್ಲಿ. ಅಂದ್ರೆ ನಿಮಗೆ ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಬಹಳ ಇಲ್ಲ ಇಲ್ಲ. ಅದು ಯಾಕಂದ್ರೆ ನಮ್ಮಲ್ಲಿ ಮೂಲತಃ ದೇಗಲ್ಮಡಿ ಅಂದ್ರೆ ಪ್ರಸಿದ್ಧವಾದ ಊರ್ರಿ ವೇಳೆದಲ್ಲಿ. ಅದಕ್ಕೆ ಹಿಂಗಾಗಿ ಅಲ್ಲಿ ನಮ್ಗೆ ಆ ಕೆಲಸದ ಬಗ್ಗೆ ಲೇಬರ್ ಏನ್ ಕಮ್ಮಿ ಇಲ್ರಿ. ಮತ್ತೆ ಉಳಿದ ಕೆಲಸಗಳಿಗೆ ಡ್ರ್ಯಾಗನ್ ಬೆಳೆದಿರಿ, ಮಾವಿನ ಗಿಡಗಳನ್ನ ಬೆಳೆದಿರಿ, ನೀವೇ ಮಾಡ್ಕೋತೀರಿ? ಅಂದ್ರೆ ಯಾವಾಗ ನಿಮಗೆ ಕೂಲಿಕಾರದ ತೊಂದರೆ? ಇದ್ರಾಗ ಕೂಲಿಕಾರದ ಕೆಲಸನೇ ಏನಿಲ್ಲ. ಅದ್ರ ನಾವು ಈ ಒಂದ್ಸಲ ಮಾಡಿಬಿಟ್ಟಿದ್ಮೇಲೆ ನಾವು ಡ್ರ್ಯಾಗನ್ ಕಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಕು. ಅದ್ರ ನಮ್ಮ ಹುಡುಗರು ನಾವೇ ಕಟಿಂಗ್ ಮಾಡ್ಕೋತೇವೆ, ಟ್ಯಾಕ್ಟರ್ ಅದ ನಮ್ಮಲ್ಲಿ. ಅಂದ್ರೆ ಈ ಸಾವಯವ ಏನ್ ಮಾಡ್ತಾ ಇದ್ರಿ, ನಿಮಗೆ ರೋಗ ಕೀಟ ಇವುಗಳ ಬಾಧೆ ಕಡಿಮೆ ಅಂತ? ಬಿಲ್ಕುಲ್ ಕಡಿಮೆ ರೀ. ಏನು ಹಂಗ ತೊಂದರೆ ಇಲ್ಲ? ಏನ್ ತೊಂದರೆ ಇಲ್ಲ. ಒಂದ್ ವೇಳೆ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರ ಅವಾಗ ಏನ್ ಮಾಡ್ತೀರಿ? ಈಗ ಹೆಚ್ಚು ಕಡಿಮೆ ಆಯ್ತಂದ್ರ ಅದಂತ ಕೇಳಿಕೆ ಅಂತ ಆದ ಸರ್. ಸರ್ ಏನ್ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅವ್ರಿಗೇನಾದ್ರೆ? ಡೈಲಿ ನಾವು 2 ದಿನಕ್ಕೊಮ್ಮೆ 4 ದಿನಕ್ಕೊಮ್ಮೆ ಅವ್ರನ್ನ ಗ್ರೂಪ್ ನಾಗಿದ್ದವ್ರಿ. ಅವ್ರಿಗೆ ನಾವು ಹಿಂಗ ಏನೋ ಬಂತಂದ್ರೆ ಬಿ ನಾವ್ ಅವ್ರಿಗೆ ವಾಟ್ಸ್ಆಪ್ ಮಾಡ್ತೇವಿ, ಕಾಲ್ ಮುಖಾಂತರ ವಿಡಿಯೋ ಕಾಲ್ ಮಾಡಿ ತೋರಿಸ್ತೇವ್ರಿ. ಅವ್ರು ಬಿ ಏನಾರ ಸಲಹೆ ಹೇಳ್ತಾರ? ರಾತ್ರಿ 8 ಗಂಟೆ 10 ಗಂಟೆಗೆ ಹಚ್ಚರ್ನು ಫೋನ್ ರಿಸೀವ್ ಮಾಡಿ ಹೇಳ್ತಾರ ನಮ್ಗೆ, ಈ ತರ ಮಾಡ್ರಿ, ಈ ತರ ಇಲ್ಲ ಅಂತ ಹೇಳ್ತಾರ. ಅಂದ್ರ ವಿರೂಪಾಕ್ಷ ಸ್ವಾಮಿಯವರ, ನೀವೇನು ಒಕ್ಕಲ್ತನ ಮಾಡ್ತಾ ಇದ್ರಿ, ಸಾವಯವದಿಂದಾಗಿ ಎಲ್ಲಾ ಸಂಪನ್ಮೂಲಗಳು ನಮ್ಮ ಹೊಲದೊಳಗ ಅದಾವ, ಅದೇ ಸಂಪನ್ಮೂಲಗಳನ್ನ ನೀವು ಬಳಸ್ತಾ ಇದ್ರಿ? ಅದು ಹೆಂಡಿ ಆಗಿರ್ಬಹುದು, ಆಮೇಲೆ ಗಿಡಗಳ ಎಲೆ ಆಗಿರ್ಬಹುದು, ರೌದಿ ಆಗಿರ್ಬಹುದು, ಏನೇ ಆಗಿರ್ಬಹುದು, ತಪ್ಪಲಾಗಿರ್ಬಹುದು, ಅವನ್ನ ನಿಮ್ಮ ಹೊಲಕ್ಕೆ ಬಳಸ್ತಾ ಇದ್ದೇವೆ. ಬೇರೆ ಕಡೆ ಎಲ್ಲಿ ಹೋಗಂಗಿಲ್ಲ, ಬೇರೆ ಕಡೆ ಎಲ್ಲಿ ಹೋಗಪ್ಪ. ಈಗೇನು ಶೇಷ ವಸ್ತುಗಳು ಇರ್ತಾವಲ್ಲ, ರೌದ್ ಇರ್ತೈತಿ, ತಪ್ಪಲ್ ಇರ್ತೈತಿ, ಇವನ್ನ ಕಳಿಯುವಂಗ ಮಾಡೋದಕ್ಕ ಬ್ಯಾಕ್ಟೀರಿಯಲ್ ಕಲ್ಚರ್ ಸಿಗ್ತದ. ಅದನ್ನ ತಂದು ಏನಾದ್ರೂ ನೀವು ಉಪಯೋಗ ಮಾಡಿ ಅದನ್ನ ಗೊಬ್ಬರ ಆಗುವಂಗ ಮಾಡ್ತಾ ಇದ್ದೀರಿ? ಅದು ಗೊಬ್ಬರ ಮಾಡ್ತಾ, ಎರೆಹುಳ ಗೊಬ್ಬರ ಘಟಕ ಮಾಡೋದು ವಿಚಾರ ಇದ್ದಾರೆ. ಈ ಸದ್ಯಕ್ಕಂತೂ ಕಿತ್ತು ಒಂದೇ ಮೂಲೆಯಲ್ಲಿ ಇಡೋದು. ಆದ್ರೆ ಹೊಲದೊಳಗೆ ಏನು ಉಳಿತಾವ, ಉಳಿಕೆಗಳಿರ್ತಾವ, ಬೆಳೆ ಉಳಿಕೆಗಳೇನಿರ್ತಾವ, ಅವನ್ನ ನೀವು ಹೊಲಕ್ಕೆ ಕೊಡ್ತಾ ಇದ್ದೀವಿ? ಹೊಲಕ್ಕೆ ಕೊಡ್ತಾ ಇದ್ರಿ. ಎಲ್ಲೂ ವೇಸ್ಟ್ ಆಗ, ಏನು ವೇಸ್ಟ್ ಆಗಪ್ಲೇ. ಅಂದ್ರ ನಿಮ್ಮ ಲೆಕ್ಕದ ಪ್ರಕಾರ ಏನು ನೀವು ಖರ್ಚು ಮಾಡ್ತಾ ಇದ್ರಿ? ಬಹಳ ಕಡಿಮೆ ಖರ್ಚ್ ಅದ ನಿಮಗೆ. ಜೀರೋ ಖರ್ಚ್, ಜೀರೋ ಖರ್ಚ್. ಏನು ನೀವು ಶ್ರಮ ಹಾಕ್ತಾ ಇದ್ರಿ? ಅದಷ್ಟು ನಮ್ದು ಶ್ರಮ ಅಷ್ಟೇ ಅಲ್ಲಿ, ಉಳಿದೇನೂ ಇಲ್ಲ, ಉಳಿದೇನೂ ಇಲ್ಲ. ನೋಡ್ರಿ ಎಷ್ಟು ಅದ್ಭುತವಾದಂತಹ ಕೆಲಸ ಇದು. ಖರ್ಚೆ ಬರುವುದಿಲ್ಲ ಅಂತಂದ್ಮೇಲೆ ದುಡ್ಡು ಉಳಿತದೆ, ದುಡ್ಡು ಉಳಿತದೆ, ಮತ್ತೆ ಆಟೋಮೆಟಿಕ್ ಲಾಭ ಹೆಚ್ಚಾದಂಗೆ ಆಗ್ತದೆ, ಭೂಮಿ ಫಲವತ್ತೇ ಆಗ್ತದ್ರಿ. ಈಗ ಒಂದು ವರ್ಷದ ಒಂದು ಲೆಕ್ಕ ಹೇಳಬೇಕಾಯ್ತಂದ್ರ ಏನು ನಿಮ್ಮ ಇಳುವರಿ ಟೋಟಲ್? ನಾನು ಕೇಳುದು ಒಂದು ಸರಾಸರಿ ಇಳುವರಿ ಆದಾಯ ಎಷ್ಟಾಗ್ತದೆ ಒಂದು ವರ್ಷಕ್ಕೆ? ನೋಡ್ರಿ ಸರ್, ನಾ 3 ವರ್ಷ ಏನದು ಮಾಡಿ, ಮೊದಲನೇ ವರ್ಷಕ್ಕೆ 1.5 ಲಕ್ಷ ಆಗೈತ್ರಿ. ಈಗ 2ನೇ ವರ್ಷಕ್ಕೆ ಏನಾಗ್ಯದ ನಮ್ಗೆ 6 ಲಕ್ಷ ರೂಪಾಯಿ ಆಗ್ಯದ. ಅದ್ರೊಳಗ ಈ ಹಣ್ಣಿನ ಬೆಳೆ ಇರುವುದರಿಂದ, ಆಮೇಲೆ ಗಿಡದ ಬೆಳೆ ಇರುವುದರಿಂದ, ಬಹುವಾರ್ಷಿಕ ಬೆಳೆ ಇರುವುದರಿಂದ ನಿಮ್ಗ ವಾತಾವರಣದಿಂದ ಆಗುವಂತಹ ಸಮಸ್ಯೆಗಳು ಕಡಿಮೆ ಅಂತ ಅನಸ್ತು? ವಾತಾವರಣದಿಂದ ಸಮಸ್ಯೆ ಏನು ಬರ್ತಾನೆ ಇಲ್ಲ ಸರ್ ಅಲ್ಲಿ. ಯಾವ್ದು ಸುತ್ತ ಬಾರ್ಡರ್ ಕೆಲ ತೆಂಗಿನ ಗಿಡ ಹಚ್ಚಿದೀವಿ, ಮಾವಿನ ಗಿಡಗಳು ಅದಾವ, ನೆಟ್ ಹೌಸ್ ಇದೆ ಇಲ್ಲಿ. ಈ ತರ ಇದ್ದಕ್ಕೆ ವಾತಾವರಣ ಚೇಂಜ್ ಆಗ್ಬಿಟ್ಟದ್ರಿ. ಇಲ್ಲಿ ನಿಮ್ಮಲ್ಲಿ ಇರುವುದು ಏನು 2.5 ಎಕರೆ ಜಮೀನು? 2.5 ಎಕರೆ. ಒಂದ್ ವೇಳೆ ಇನ್ನೂ ಹೆಚ್ಚಿಗೆ ಜಮೀನ್ ಇತ್ತು ಅಂತಂದ್ರ ಇದೇ ತರ ನೀವು ಒಕ್ಕಲ್ತನ ಮಾಡ್ತಾ ಇದ್ರಿ? ಆಸಕ್ತಿ ಇದೆ, ಬಟ್ ನಮ್ದು ತಾಯಿ ತಂದೆ ಇಟ್ಟಿದ್ದು ಹೊಲ ಅಷ್ಟೇ ಇದೆ, ಇದರಲ್ಲೇ ಮಾಡ್ಕೋತ ಹೊಂಟಿದ್ದ. ಈಗೇನ್ ಬೆಳೆಗಳನ್ನ ಬೆಳೀತಾ ಇದ್ದೀರಿ, ಇವುಗಳನ್ನೇ ಕಂಟಿನ್ಯೂ ಮಾಡ್ಬೇಕಂತ ಅನಸ್ತದನೋ ಅಥವಾ ಮತ್ತೆ ಬೇರೆ ಪ್ರಯೋಗ ಮಾಡಬಹುದು ಅಂತ ಅನಸ್ತದೆ? ಇನ್ನೊಂದು ಸ್ವಲ್ಪ 1/2 ಎಕರೆ ತೋಟ ಮಾಡ್ಬೇಕಂತಲತ್ತಿದ್ವ್ರಿ. ಕುರಿ ಸಾಕಾಣಿಕೆ ಮಾಡಮ್ ಅಂತ ಹೇಳಿ ನಮ್ಮ ಗ್ರಾಮ ಪಂಚಾಯತ್ ಕೇಳಿನಿ, ಅದನ್ನು 68,000 ರೂಪಾಯಿ ಸಹಾಯಧನ ಕೊಡ್ತೀನಿ ಅಂತ ಹೇಳ್ಯಾರ. ಕುರಿ ಸಾಕಾಣಿಕೆನು ಮಾಡುವಾಗ ಮತ್ತೆ ಇದು ಖುಲ್ಲಾ ತೋಟ ಮಾಡ್ಬೇಕಲ್ಲತ್ತಿದ್ವ್ರಿ. ನಿಮಗೆ ತೋಟಗಾರಿಕಾ ಇಲಾಖೆಯಿಂದ ಕೂಡ ಸಾಕಷ್ಟು ಸೌಲಭ್ಯಗಳು ಸಿಗ್ತಾವ, ಅದನ್ನ ನೀವು ಬಳಸಿಕೊಳ್ಳಬಹುದು. ಒಳ್ಳೇದು. ವಿರೂಪಾಕ್ಷ ಸ್ವಾಮಿಯವರು, ಯಾರಾದ್ರೂ ನಿಮ್ ಜೊತೆಗೆ ಮಾತಾಡಬೇಕು, ನಿಮ್ಮ ಅನುಭವ ಕೇಳಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹೇಳ್ತೀನಿ ಸರ್, 9663115825. ಆತ್ಮೀರೆ ಸ್ವಾಮಿಯವರು ಹೇಳದಂತ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9661665825 ಈ ನಂಬರ್ ನ ಸಂಪರ್ಕ ಮಾಡಿ ಅವರ ಅನುಭವಗಳನ್ನ ತಾವು ಕೇಳಬಹುದು. ಒಳ್ಳೇದು. ವಿರೂಪಾಕ್ಷ ಸ್ವಾಮಿಯವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ವಿಶೇಷವಾಗಿ ತೋಟಗಾರಿಕೆ ಒಳಗ ಆಸಕ್ತಿ ಇರುವಂತಹ ಯುವ ರೈತರಿಗೆ ಒಳ್ಳೆ ಪಾಠಗಳನ್ನ ಹೇಳಿದ್ದೀರಿ ತಮ್ಮ ಅನುಭವಗಳ ಮೂಲಕ. ಯಾವ ರೀತಿ ನಾವು ಖರ್ಚನ್ನ ಕಡಿಮೆ ಮಾಡಿ ಲಾಭವನ್ನ ಹೆಚ್ಚು ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳ ಪ್ರಾಯೋಗಿಕವಾದಂತಹ ಒಂದು ವಿಚಾರವನ್ನ ಮಂಡಿಸಿದ್ದೀರಿ. ಇದನ್ನ ನಮ್ಮ ರೈತರೆಲ್ಲರೂ ತಿಳ್ಕೊಬೇಕು. ಅದ್ರ ಜೊತೆಗೆ ಏನು ನಾವು ಮಾರ್ಕೆಟಿಂಗ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ, ಅದನ್ನ ವಿಶೇಷವಾಗಿ ನಮ್ಮ ಗ್ರಾಮದೊಳಗ ಏನು ನಿರುದ್ಯೋಗಿ ಯುವಕರಿರ್ತಾರೆ